ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೇಳ್ತೇನೆ, 9481527260. ವಿಷಯ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಪದ್ಧತಿಗಳ ಒಂದು ಉಪಯೋಗಗಳ ಕುರಿತು. ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಅರುಣ್ ಕುಮಾರ್ ಕೆಎಲ್ ಹಾಗೂ ನಟೇಶ್ ಕುಮಾರ್ ಅವರಿಗೂ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಹೇಳಿ, ಈ ಹನಿ ನೀರಾವರಿ ಪದ್ಧತಿ ಅಂದ್ರೆ ಯಾವ ರೀತಿಯಿಂದ ವ್ಯಾಖ್ಯಾನ ಕೊಡ್ತೀರಿ, ನಮ್ಮ ರೈತರಿಗೆ ಯಾವ ರೀತಿಯಿಂದ ಇದನ್ನ ನೀವು ತಿಳಿಸ್ತೀರಿ ಸರ್? ಸರ್, ಹನಿ ನೀರಾವರಿ ಪದ್ಧತಿ ಅಳವಡಿಕೆ ಮತ್ತೆ ಹನಿ ನೀರಾವರಿ ಪದ್ಧತಿ ಅಂದ್ರೆ ಗಿಡದ ಅವಶ್ಯಕತೆಗೆ ತಕ್ಕಂತೆ ನಿರ್ದಿಷ್ಟ ಪ್ರಮಾಣದ ನೀರನ್ನು ನೇರವಾಗಿ ಬೇರಿನ ಸಮೂಹಕ್ಕೆ ಒದಗಿಸುವ ಪದ್ಧತಿಯೇ ಹನಿ ನೀರಾವರಿ ಪದ್ಧತಿ ಅಂತ ನಾವು ಕರಿಬಹುದು ಸರ್. ಯೂಶುವಲಿ ರೈತರುಗಳಿಗೆ ಏನಾಗ್ಬಿಡುತ್ತೆ ಸರ್, ನಾವು ಹನಿ ನೀರಾವರಿ ಬಳಸದೇ ಇದ್ದಾಗ ನೀರನ್ನ ಫ್ಲಡ್ ಮಾಡ್ಬಿಡ್ತಾರೆ. ಎಷ್ಟು ಪ್ರಮಾಣದಲ್ಲಿ ನಾವು ಗಿಡಗಳಿಗೆ ಅವಶ್ಯಕತೆ ಇರಲ್ಲ ಅಷ್ಟು ಪ್ರಮಾಣದಲ್ಲಿ ನಾವು ನೀರನ್ನ ಫ್ಲಡ್ ಮೂಲಕ ನಾವು ಕೊಡ್ತಾ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತವೆ. ಆಗ ನೀರು ಪೋಲಾಗಂತ ಒಂದು ಚಾನ್ಸ್ ಇರುತ್ತೆ. ಅಂದ್ರೆ ಅವ್ರ ಹತ್ರ ನೀರು ಜಾಸ್ತಿ ಇದ್ರೆ ಅದು ಆತರ ಮಾಡ್ತಾರೆ ಸರ್, ಅಲ್ವಾ? ಹೌದು. ಆಗ ಕೆಲವೊಂದು ನ್ಯೂನ್ಯತೆಗಳು ಅದರಲ್ಲಿ ಕಂಡು ಬರುತ್ತೆ ಸರ್. ನಾವು ಫ್ಲಡ್ ಮಾಡೋದ್ರಲ್ಲಿ ಏನಾಗುತ್ತೆ, ಕೆಲವೊಂದು ಏನಪ್ಪಾ ಅಂತಂದ್ರೆ ಈಗ ಸಾಯಿಲ್ ಎರೋಜನ್ ಅಂದ್ರೆ ಮಣ್ಣಿನ ಸವಕಳಿ ಆಗಬಹುದು. ಮತ್ತೆ ಮುಂದುವರೆದು ವೀಡ್ಸ್ ಕಳೆಗಳ ಒಂದು ಕಳೆಗಳು ಬರಂತ ಚಾನ್ಸ್ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ತೇವೆ, ಹನಿ ಹನಿ ರೂಪದಲ್ಲಿ ನಾವು ಗಿಡಗಳ ಅವಶ್ಯಕತೆಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಗಿಡಗಳ ಅವಶ್ಯಕತೆಗೆ ತಕ್ಕಂತೆ ನಾವು ಡ್ರಿಪಿರಿಗೇಷನ್ ಮೂಲಕ ಪೈಪ್ಗಳ ಮೂಲಕ ಲ್ಯಾಟ್ರಲ್ಸ್ ಪೈಪ್ಗಳ ಮೂಲಕ ನಾವು ನೀರಾವರಿ ಕೊಟ್ಟಿದ್ದೇ ಆಯ್ತು ಅಂತಂದ್ರೆ ನಾವು ಬೆಳೆಗಳಲ್ಲಿ ಅತ್ಯಧಿಕ ಆದಂತಹ ಒಂದು ಉತ್ಪಾದಕರೇನು ಪ್ರೊಡಕ್ಷನ್ ನಾವು ತಗೋಬಹುದು. ಮತ್ತು ಗಿಡಗಳು ಸಹ ಸಾಕಷ್ಟು ನಮಗೆ ಬೇರೆ ರೋಗಗಳಿರ್ಬೋದು, ಕೀಟ ಬಾಧೆಗಳಿರ್ಬೋದು, ಇವುಗಳನ್ನ ನಾವು ಅವಾಯ್ಡ್ ಮಾಡಬಹುದು ಸರ್. ಆಮೇಲೆ ಈಗ ಇದರಲ್ಲಿ ವಿಶೇಷವಾಗಿ ಹನಿ ನೀರಾವರಿ ಪದ್ಧತಿಗಳಲ್ಲಿ ಪ್ರಮುಖವಾಗಿ ನಾವು ಹೇಳೋದಾದ್ರೆ ಕೇಳ್ತಾ ಇರ್ತೀವಿ ಇನ್ಲೈನ್ ಆನ್ಲೈನ್ ಅಂತ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ನಾವು ಇನ್ಲೈನ್ ಅಂತ ಬಂದ್ಬಿಟ್ರೆ ನಾವು ಏನ್ ಮಾಡ್ತೇವೆ, ಮುಖ್ಯವಾಗಿ ನಾವು ತೋಟಗಾರಿಕಾ ಬೆಳೆಗಳಲ್ಲಿ ನಾವು ತರಕಾರಿ ಬೆಳೆಗಳಿಗೆ ನಾವು ಇನ್ಲೈನ್ ನಾವು ಯೂಸ್ ಮಾಡ್ತೇವೆ ಸರ್. ಅದರಲ್ಲೂ ನಮಗೆ 12 mm ಲ್ಯಾಟರಲ್ಸ್ ಬರುತ್ತೆ, ಎಮಿಟಿಂಗ್ ಪೈಪ್ಸ್ ಬರುತ್ತೆ, ಮತ್ತೆ 16 mm ಬರುತ್ತೆ. ನಮಗೆ ಗಿಡಗಳ ಒಂದು ಅವಶ್ಯಕತೆಗೆ ತಕ್ಕಂತೆ ನಾವು ಇನ್ಲೈನ್ ನ ತರಕಾರಿ ಬೆಳೆಗಳಲ್ಲಿ ನಾವು ಯೂಸ್ ಮಾಡ್ತೇವೆ, ಉಪಯೋಗ ಮಾಡ್ತೇವೆ. ಮತ್ತೆ ಆನ್ಲೈನ್ ಬಂದ್ಬಿಟ್ಟು ನಾವು ಪ್ಲೇನ್ ಲ್ಯಾಟರಲ್ಸ್ ಅಂತ ಕರಿತೇವೆ ಸರ್. ಅಂತಂದ್ರೆ ಈಗ ಸಪೋಟ, ಮಾವು, ತೆಂಗು, ಅಡಿಕೆ, ನುಗ್ಗೆ ಈ ತರ ಇನ್ನಿತರ ನಾವು ತೋಟಗಾರಿಕಾ ಬೆಳೆಗಳಿಗೆ ನಾವು ಆನ್ಲೈನ್ ಲ್ಯಾಟರಲ್ಸ್ ಗಳನ್ನ ನಾವು ಯೂಸ್ ಮಾಡ್ತೇವೆ. ಇದರಲ್ಲಿ ಮುಖ್ಯವಾಗಿ ಸರ್ ನಾವು ಹನಿ ರಸಾವರಿ ತಾಂತ್ರಿಕತೆ ಅಂತ ಹೇಳಿ ಫರ್ಟಿಗೇಷನ್ ಅಂತೆ ಹಿಂದೆ ಏನ್ ಮಾಡ್ತಾ ಇದ್ರು ಸರ್, ನಾವು ಗೊಬ್ಬರನ ಯೂಸ್ ಮಾಡೋ ಟೈಮಲ್ಲಿ ಲೇಬರ್ ಗಳನ್ನ ನಾವು ಇಟ್ಕೊಂಡು ಅವೈಜ್ಞಾನಿಕವಾಗಿ ನಾವು ಎಷ್ಟು ಪ್ರಮಾಣದಲ್ಲಿ ನಾವು ಹಾಕ್ತಿವಿ ಅಂತ ನಾವು ಗೊತ್ತಾಗ್ದೇನೆ ಅವೈಜ್ಞಾನಿಕವಾಗಿ ನಾವು ಘನರೂಪ ರೂಪದಲ್ಲಿ ನಾವು ಗೊಬ್ಬರಗಳನ್ನ ಗಿಡಗಳಿಗೆ ಕೊಡ್ತಾ ಇದ್ವಿ ಸರ್. ಆಗ ಏನಾಗ್ತಾ ಇತ್ತು, ನಾವು ಲೇಬರ್ ಗೆ ಜಾಸ್ತಿ ಖರ್ಚು ಮಾಡ್ತಾ ಇದ್ವಿ ಮತ್ತು ಅದು ಕರಗ್ದೇನೆ ಗೊಬ್ಬರನು ಸಹ ವೇಸ್ಟ್ ಆಗೋದು. ಈಗ ಹನಿ ನೀರಾವರಿ ಪದ್ಧತಿ ನಮ್ಮ ತೋಟಗಾರಿಕೆ ಇಲಾಖೆಗೆ ಬಂದ ಮೇಲೆ ನೀರು ಮತ್ತು ರಸಗೊಬ್ಬರಗಳೆರಡನ್ನು ಬೆಳೆಯ ಕಾರ್ಯನಿರತ ಬೇರುಗಳ ಸಮೂಹಕ್ಕೆ ನೇರವಾಗಿ ನಾವು ರೂಟ್ ಜೋನ್ಗೆ ಸೂಕ್ಷ್ಮ ನೀರಾವರಿ ಅದೇ ಡ್ರಿಪಿರಿಗೇಷನ್ ಮೂಲಕ ಮುಖಾಂತರ ನಾವು ಬೆಳೆಯ ವಿವಿಧ ಹಂತಗಳಲ್ಲಿ ಒಂದು ಒದಗಿಸಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಸರ್. ಅದನ್ನ ಫರ್ಟಿಗೇಷನ್ ಅಂತ ಕರಿತೀವಿ. ರಸಾವರಿ ಮೂಲಕ ನಾವು ಈಗ ಎಲ್ಲಾ ನಮ್ಮ ರೈತ ಬಾಂಧವರು ನಾವು ಹನಿ ನೀರಾವರಿ ಅಳವಡಿಸಿಕೊಂಡು ಫರ್ಟಿಗೇಷನ್ ಮಾಡಿಕೊಂಡು ತಮ್ಮ ಬೆಳೆನ ಬೆಳೆದಲ್ಲಿ ತಮ್ಮ ಬೆಳೆಯ ಇಳುವರಿಯಲ್ಲೂ ನಾವು ಹೆಚ್ಚಳವನ್ನ ಕಾಣಬಹುದಾಗಿದೆ ಸರ್. ರೈತ ಬಾಂಧವರೇ, ನಾನು ಇವತ್ತು ತಮ್ಮ ಜೊತೆ ನೇರ ಪ್ರಸಾರದಲ್ಲಿದ್ದೇನೆ. ಹಲೋ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಷಯ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಪದ್ಧತಿಗಳ ಒಂದು ಉಪಯೋಗಗಳ ಕುರಿತು. ಯಾಕಂತಂದ್ರೆ ಕೊನೆಯ ಒಂದು ಕ್ಷಣದಲ್ಲಿ ರೈತರು ಹೆಚ್ಚಿನ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳೋದು ಅಥವಾ ಅವರಿಗೆ ಸಂದೇಶಗಳನ್ನ ಕಳಿಸೋದು ಮಾಡ್ತಾರೆ. ಇವಾಗಲೇ ತಾವು ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆ ಈ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಪದ್ಧತಿಗಳು ಯಾವ ರೀತಿ ನಾವು ಅಳವಡಿಸಬೇಕು, ಏನ್ ಇದರ ಒಂದು ಸಮಸ್ಯೆ, ಇದರ ಒಂದು ಪರಿಹಾರವಾಗಿ ಹೇಗೆ ನಾವು ಇದನ್ನ ಮಾಡಬೇಕು ನಿರ್ವಹಣೆ ಅಂತ ಅನ್ನೋದನ್ನ ಇವತ್ತು ಎಲ್ಲಾನು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸ್ಟುಡಿಯೋದಲ್ಲಿ. ಚಿಕ್ಕಮಗಳೂರು ತಾಲೂಕಿನ ಹಿರಿಯ ತೋಟಗಾರಿಕೆ ಸಹಾಯಕ ನಿರ್ದೇಶಕರಾದ ಅರುಣ್ ಕುಮಾರ್ ಕೆಎಲ್ ಅವರು, ಜೊತೆಗೆ ತೋಟಗಾರಿಕೆ ಸಹಾಯಕ ತೋಟಗಾರಿಕೆ ಅಧಿಕಾರಿಯಾದ ನಟೇಶ್ ಕುಮಾರ್ ಅವರು ಕೂಡ ಇದ್ದಾರೆ. ಈಗ ಈ ಒಂದು ಹನಿ ನೀರಾವರಿ ಪದ್ಧತಿಯ ಉಪಯೋಗಗಳಿಗೆ ಬಂದ್ರೆ ಏನ್ ಹೇಳ್ತೀರಾ ಅರುಣ್ ಕುಮಾರ್ ಅವರೇ? ಸರ್, ಹನಿ ನೀರಾವರಿ ಪದ್ಧತಿಯ ಸಾಕಷ್ಟು ಉಪಯೋಗಗಳನ್ನು ನಾವು ಕಂಡುಕೊಂಡಿದ್ದೀವಿ ಸರ್. ಅದು ರೈತರ ಫೀಡ್ಬ್ಯಾಕ್ ಸಹ ಅದೇ ತರ ಚೆನ್ನಾಗಿದೆ. ಹನಿ ನೀರಾವರಿ ಪದ್ಧತಿಯಲ್ಲಿ ನೀರನ್ನು ನೇರವಾಗಿ ಗಿಡಗಳ ಬುಡಕ್ಕೆ ಹನಿ ಹನಿ ಮೂಲಕ ನಾವು ತಲುಪಿಸೋದ್ರಿಂದ ನೀರನ್ನು ಪೋಲಾಗದಂತೆ ಉಳಿತಾಯ ಮಾಡಿ ಹೆಚ್ಚಿನ ಪ್ರದೇಶಕ್ಕೆ ನೀರಾವರಿ ನಾವು ಕೊಡಂತ ಒಂದು ವ್ಯವಸ್ಥೆನ ಆಗಿದೆ ಸರ್. ಅದೇ ರೀತಿ ನೇರವಾಗಿ ಗಿಡಗಳ ಬೇರುಗಳಿಗೆ ನೀರು ತಲುಪೋದ್ರಿಂದ ಕಳೆಗಳು ಇರಬಹುದು ಮತ್ತೆ ರೋಗಗಳನ್ನ ಇರಬಹುದು ನಾವು ನಿಯಂತ್ರಣ ಮಾಡ್ತಾ ಇದೀವಿ ಸರ್. ಅದೇ ರೀತಿ ವಿದ್ಯುಚ್ಛಕ್ತಿ, ಓಕೆನಾ, ವಿದ್ಯುಚ್ಛಕ್ತಿ ಹಾಗೂ ಕೂಲಿಯಲ್ಲೂ ಸಹ ಸಾಕಷ್ಟು ನಾವು ಲೇಬರ್ ಅಂತ ಬಂದಾಗ ಸಾಕಷ್ಟು ನಾವು ಉಳಿತಾಯ ಕಂಡುಕೊಂಡಿದ್ವಿ ಸರ್. ಅದೇ ರೀತಿ ಕಡಿಮೆ ಅವಧಿಯಲ್ಲಿ ಶಾರ್ಟ್ ಪೀರಿಯಡ್ ಅಲ್ಲಿ ನಾವು ನಿರ್ದಿಷ್ಟ ಪ್ರಮಾಣದ ಎಷ್ಟು ಪ್ರಮಾಣ ಬೇಕು ಒಂದು ಗಿಡಕ್ಕೆ ಅಷ್ಟು ಪ್ರಮಾಣದ ನೀರನ್ನ ಗಿಡಗಳಿಗೆ ಏಕಕಾಲದಲ್ಲಿ ನಾವು ಪೂರೈಕೆ ಮಾಡುವಂತಹ ಒಂದು ವ್ಯವಸ್ಥೆ ಹನಿ ನೀರಾವರಿಯಲ್ಲಿ ಆಗಿದೆ ಸರ್. ಮುಂದುವರೆದು ಹನಿ ನೀರಾವರಿ ಮೂಲಕ ರಸಗೊಬ್ಬರಗಳನ್ನ ಒದಗಿಸಬಹುದಾದ್ರಿಂದ ಗೊಬ್ಬರದಲ್ಲಿ ಸಾಕಷ್ಟು ನಾವು ಉಳಿತಾಯನ್ನ ಮಾಡ್ತಾ ಇದ್ದೇವೆ. ಮತ್ತೆ ಕಳೆ ಮತ್ತು ಮಣ್ಣಿನ ಸವಕಳಿ ಬೇಜಾರಾಗಿ ನಾವು ನಾನು ಈಗಾಗಲೇ ಹೇಳಿದ್ದಂತೆ ನಾವು ಫ್ಲಡ್ ಮೂಲಕ ಆಗಿರ್ಬೋದು ಬೇರೆ ಬೇರೆ ಪದ್ಧತಿಗಳಲ್ಲಿ ನಾವು ನೀರನ್ನ ಕೊಟ್ಟಾಗ ನಾವು ಸಾಯಿಲ್ ಎರೋಜನ್ ನಾವು ಕಣ್ಕಂತಾ ಇದೀವಿ. ಕಳೆ ಮತ್ತು ಮಣ್ಣಿನ ಸವಕಳಿಯನ್ನ ನಾವು ನಿಯಂತ್ರಣ ಮಾಡಬಹುದು. ಮತ್ತೆ ಸಮತಟ್ಟವಲ್ಲದ ಪ್ರದೇಶ, ನಾವು ತೀರ್ಥಹಳ್ಳಿ ಭಾಗ ಇರ್ಬೋದು ಸರ್, ಚಿಕ್ಕಮಂಗಳೂರು ಏರಿಯಾ ಇರ್ಬೋದು, ಆ ಭಾಗದಲ್ಲಿ ನಾವು ಸಮತಟ್ಟವಲ್ಲದ ಪ್ರದೇಶ ಅಂಡ್ಯುಲೇಷನ್ಸ್ ಅಂತ ಇರುತ್ತೆ ಏರಿಯಾ, ಅಂತ ಜಮೀನುಗಳಲ್ಲಿ ರೈತರ ಜಮೀನುಗಳಲ್ಲಿ ನಾವು ಬೇರೆ ವಿಧಾನಗಳಲ್ಲಿ ನಾವು ನೀರಾವರಿನ ಕೊಡಕ್ ಸಾಧ್ಯ ಇಲ್ಲ. ಅಂತ ಸಮತಟ್ಟವಲ್ಲದ ಪ್ರದೇಶಕ್ಕೆ ನಾವು ಸೂಕ್ತವಾಗಿ ನಾವು ಈ ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೋಬಹುದು. ಅದೇ ರೀತಿ ತೋಟಗಾರಿಕಾ ಬೆಳೆಗಳ ಗುಣಮಟ್ಟ, ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ನಾವು ಹೆಚ್ಚಿಸಬಹುದಾಗಿದೆ ಸರ್. ಇಷ್ಟೆಲ್ಲ ಉಪಯೋಗಗಳು ನೀರಾವರಿ ಪದ್ಧತಿಲಿ ಇದೆ. ಆದ್ರಿಂದ ಎಲ್ಲ ರೈತ ಬಾಂಧವರು ತೋಟಗಾರಿಕೆ ಇಲಾಖೆನ ಸಂಪರ್ಕ ಮಾಡಬೇಕು, ಸಂಪರ್ಕ ಮಾಡಿ ಈ ಪದ್ಧತಿನ ಅಳವಡಿಸಿಕೊಂಡು ಸಹಾಯಧನವನ್ನ ಪಡಿಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ರೈತ ಬಾಂಧವರೇ, ನಾನು ಇವತ್ತು ನಿಮ್ ಜೊತೆ ನೇರ ಪ್ರಸಾರದಲ್ಲಿದ್ದೇನೆ. ಇವತ್ತು ನನ್ನ ಜೊತೆಗೆ ಅರುಣ್ ಕುಮಾರ್ ಕೆ ಎಲ್ ಅವರು, ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಚಿಕ್ಕಮಗಳೂರು ತಾಲೂಕು, ಜೊತೆಗೆ ನಟೇಶ್ ಕುಮಾರ್ ಅವರು, ಸಹಾಯಕ ತೋಟಗಾರಿಕಾ ಅಧಿಕಾರಿ ಚಿಕ್ಕಮಗಳೂರು ತಾಲೂಕಿನ ನಮ್ಮ ಜೊತೆ ಇದ್ದು, ಇವತ್ತಿನ ವಿಷಯ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಪದ್ಧತಿಗಳ ಒಂದು ಉಪಯೋಗ ಮತ್ತೆ ಸರ್ಕಾರದಿಂದ ಸಿಗುವ ಸವಲತ್ತುಗಳು ಸಹಾಯ ಧನದ ಬಗ್ಗೆ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ತಾವು ದಯವಿಟ್ಟು ಈ ಸಂಖ್ಯೆಯನ್ನ ಸ್ಥಿರ ದೂರವಾಣಿ ಆಕಾಶವಾಣಿ ಭದ್ರಾವತಿಯ ಸ್ಥಿರ ದೂರವಾಣಿ ಸಂಖ್ಯೆಯನ್ನು ಉಪಯೋಗಿಸಿಕೊಂಡು ಪ್ರಶ್ನೆಗಳನ್ನ ಕೇಳಬಹುದು, ಇಲ್ಲ ವಾಟ್ಸ್ಆಪ್ ಮುಖಾಂತರ ಕೂಡ ತಾವು ಸಂದೇಶಗಳನ್ನ ಕಳಿಸಬಹುದು, ಸಂದೇಹಗಳನ್ನ ತಾವು ಕಳಿಸಿ ನಿವಾರಣೆ ಮಾಡಿಕೊಳ್ಬಹುದು. ನಮ್ಮ ಸ್ಥಿರ ದೂರವಾಣಿ ಸಂಖ್ಯೆ ಹೀಗಿದೆ, 270282, ಇದು ಒಂದು, ಇನ್ನೊಂದು 270283, ಎಸ್ಟಿಡಿ ಕ್ರಮಾಂಕ 08282. ಇನ್ನು ವಾಟ್ಸ್ಆಪ್ ಸಂಖ್ಯೆಗೆ ಬಂದರೆ 94815726000. ವಿಷಯ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಪದ್ಧತಿಗಳ ಉಪಯೋಗಗಳ ಕುರಿತು. ಅರುಣ್ ಕುಮಾರ್ ಅವರೇ, ಈಗ ಮುಂದುವರೆದು ಈಗ ಹನಿ ನೀರಾವರಿ ಅಳವಡಿಸಿಕೊಳ್ಳಲು ನಾವು ಏನು ಒಂದು ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿಕೊಳ್ಬೇಕಂತ ಹೇಳ್ತೀರಾ? ಖಂಡಿತ ಸರ್. ಆಕ್ಚುಲಿ ಹನಿ ನೀರಾವರಿ ಅಳವಡಿಸಿಕೊಳ್ಳಲು ಮುಂಚೆ ವಹಿಸಬೇಕಾದ ಮುಂಜಾಗ್ರತೆ ಕ್ರಮಗಳನ್ನ ನಾವು ರೈತ ಬಾಂಧವರು ಅದನ್ನ ಮಾಡಲೇಬೇಕಾಗತ್ತೆ, ಇಲ್ಲಾಂತಂದ್ರೆ ಕೆಲವೊಂದು ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗತ್ತೆ ಸರ್. ಹಾಗಾಗಿ ಎಲ್ಲ ರೈತ ಬಾಂಧವರಿಗೆ ಕೆಲವೊಂದು ಟಿಪ್ಸ್ ಅನ್ನ ಕೊಡಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಮುಂಜಾಗ್ರತೆ ಕ್ರಮಗಳನ್ನ ಹೇಗೆ ನಾವು ಅಳವಡಿಸಿಕೊಳ್ಬೇಕು ಅಂತಂದ್ರೆ, ಯಾವುದೇ ಒಂದು ಒಂದು ಗೊಬ್ಬರ ಆಗ್ಲಿ ಮತ್ತೊಂದಾಗ್ಲಿ ನೀರನ್ನ ಕೊಡೋ ಟೈಮಲ್ಲಿ ನಾವು ತೋಟಗಾರಿಕಾ ಬೆಳೆಗಳಿಗೆ ನಾವು ಮಣ್ಣು ಮತ್ತೆ ನೀರು ಪರೀಕ್ಷೆಯನ್ನ ಕಡ್ಡಾಯವಾಗಿ ನಾವು ಮಾಡಿಸಬೇಕಾಗತ್ತೆ. ಮತ್ತೆ ಈ ತೋಟಗಾರಿಕಾ ಬೆಳೆಗಳಿಗೆ ಅವರಲ್ಲಿ ಆ ಜಮೀನಲ್ಲಿ ಇರ್ತಕ್ಕಂಥ ಮಣ್ಣು ಆಗ್ಲಿ ಅಥವಾ ಅವರ ಜಮೀನಲ್ಲಿ ಇರ್ತಕ್ಕಂಥ ಬೋರ್ವೆಲ್ ನಿಂದ ಬರತಕ್ಕಂಥ ನೀರಾಗ್ಲಿ ಅವರು ಏನು ಬೆಳೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಆ ಬೆಳೆಗೆ ಅದು ಸೂಕ್ತವಾಗಿದೆಯಾ, ಅದರಲ್ಲಿ ಏನಾದ್ರೂ ನೀರಲ್ಲಿ ಅಥವಾ ಮಣ್ಣಲ್ಲಿ ಏನಾದ್ರೂ ವೇರಿಯೇಷನ್ಸ್ ಇದೆಯಾ ಅಂತ ಹೇಳಿ ಅವರೊಂದ್ಸರಿ ಖಾತ್ರಿ ಪಡಿಸ್ಕೊಳ್ಬೇಕಾಗತ್ತೆ ಸರ್. ಇದು ಬಹಳ ಮುಖ್ಯ, ಯಾಕೆಂತಂದ್ರೆ ಕೆಲವೊಂದು ಟೈಮಲ್ಲಿ ಮಣ್ಣು ಅಥವಾ ನೀರು ಯೋಗ್ಯ ಇಲ್ಲ ಅಂತ ಅಂದಾಗ ನಾವು ಅದನ್ನ ಸರಿಪಡಿಸ್ಕೊಳ್ಳದೆ ನಾವೇನಾದ್ರೂ ಬೆಳೆನ ನಾಟಿ ಮಾಡಿದಲ್ಲಿ ಕೆಲವೊಂದು ಮುಂದೆ ನಾವು ನಷ್ಟನ ಅನುಭವಿಸಬೇಕಾಗತ್ತೆ. ಹಾಗಾಗಿ ಮಣ್ಣು ಮತ್ತೆ ನೀರು ಪರೀಕ್ಷೆ ಕಡ್ಡಾಯವಾಗಿ ರೈತರು ಮಾಡಿಕೊಂಡು ಅದನ್ನ ಖಾತ್ರಿ ಪಡಿಸ್ಕೋಬೇಕಾಗತ್ತೆ ಒಂದು ಸರ್. ಎರಡನೇದಾಗಿ ಈಗ ಹನಿ ನೀರಾವರಿ ಪದ್ಧತಿಗಳಲ್ಲಿ ನಾವು ಫಿಲ್ಟರ್ಗಳನ್ನ ಯೂಸ್ ಮಾಡ್ತೇವೆ ಸರ್. ಬೋರ್ವೆಲ್ ಅಲ್ಲಿ ಬಂದ್ಬಿಟ್ಟು ಕೆಲವೊಂದು ಕಲ್ಮಶಗಳಿರುತ್ತೆ, ಮರಳು, ಮಣ್ಣು, ತುಕ್ಕು, ಪಾಚಿ, ಬ್ಯಾಕ್ಟೀರಿಯಾ, ಆಲ್ಗೆ ಅಂತ ಭೂಮಿ ಒಳಗಿರ್ತಕ್ಕಂತ ಕೆಲವೊಂದು ವಸ್ತುಗಳು, ಪ್ಲಾಸ್ಟಿಕ್ ಇರ್ಬೋದು, ಬೋರ್ವೆಲ್ ಮೂರ್ಖ ಬರ್ತವೆ. ರೈತರುಗಳು ಅಂತ ಟೈಮಲ್ಲಿ ಸ್ವಲ್ಪ ಎಡುವಂತ ಒಂದು ಚಾನ್ಸ್ ಇರುತ್ತೆ. ನಾವು ಯಾವ ಫಿಲ್ಟರ್ಗಳನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ ಸರ್. ಯಾವುದೋ ಒಂದು ಶಾಪ್ ಅಲ್ಲಿ ಕೊಡ್ತಾರೆ ಈ ಫಿಲ್ಟರ್ ನ ಯೂಸ್ ಮಾಡಿ ಅಂತ ಹೇಳಿ ಕೆಲವರು ಫಿಲ್ಟರ್ನೇ ಯೂಸ್ ಮಾಡ್ತಾ ಇರಲ್ಲ. ಹಾಗಾಗಿ ಈ ಲ್ಯಾಟ್ರಲ್ಸ್ ಅಂತ ನಾವು ಕರಿತೀವಿ, ಆ ಲ್ಯಾಟ್ರಲ್ಸ್ ಗಳನ್ನ ನಾವು ಹಾಕೊಂಡು ಆ ಫಿಲ್ಟರ್ನ ಯೂಸ್ ಮಾಡದೇ ಇದ್ದಾಗ ಆ ಕಲ್ಮಶಗಳೆಲ್ಲ ಹೋಗಿ ಆ ಲ್ಯಾಟ್ರಲ್ಸ್ ಪೈಪ್ ಅಲ್ಲಿ ಕ್ಲಾಟ್ ಆಗ್ಬಿಡತ್ತೆ, ಕಟ್ಕೊಳ್ಬಿಡತ್ತೆ. ಆಗ ಏನಾಗುತ್ತೆ, ಇವರು ಪದೇ ಪದೇ ಅಮೌಂಟ್ ಅನ್ನ ಕೊಟ್ಟು ರೈತರಿಗೆ ಹೊರೆ ಆಗಂತ ಒಂದು ಚಾನ್ಸ್ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ನಿರ್ದಿಷ್ಟವಾದಂತಹ ಒಂದು ಫಿಲ್ಟರ್ ಗಳನ್ನ ನಾವು ಅಳವಡಿಕೆ ಮಾಡಿಕೊಂಡು ಆ ಫಿಲ್ಟರ್ ಗಳನ್ನ ಮಾಡಿ, ಏನು ಕಲ್ಮಶಗಳು ಬರುತ್ತೆ ಆ ಫಿಲ್ಟರ್ ಗಳನ್ನ ಮಾಡಿ ನಾವು ಹನಿ ನೀರಾವರಿ ಪದ್ಧತಿನ ಅಳವಡಿಸಿದಲ್ಲಿ ನಾವು ತೊಂದರೆಗೆ ಈಡಾಗಂತದ್ದೊಂದು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಸರ್. ಹಾಗಾಗಿ ಮರಳು ಮಣ್ಣು ಈ ತರದ್ದೇನಾದ್ರೂ ಇತ್ತು ಅಂತಂದ್ರೆ ನೀರಲ್ಲಿ, ಒಂದು ಕರೆ ಬಂದ್ರೆ ಸ್ವೀಕಾರ ಮಾಡಿ ನಮ್ಮ ಚರ್ಚೆ ಮುಂದುವರ್ಸೋಣ. ಖಂಡಿತ ಸರ್. ಹಲೋ ಹಲೋ ಹಲೋ, ಕಿಸಾನ್ ವಾಣಿ ರೈತ ಬಾಂಧವರೇ, ತಾವು ನೇರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಗಳನ್ನ ಕೇಳಿ ಅಂತ ಹೇಳುತ್ತಾ ನಮ್ಮ ದೂರವಾಣಿ ಸಂಖ್ಯೆ ಇನ್ನೊಂದ್ಸಲ ತಮಗೆ ಪುನರುಚ್ಚಾರ ಮಾಡ್ತೇನೆ. 270-282-1 ಸಂಖ್ಯೆ, ಇನ್ನೊಂದು 270-283 ಎಷ್ಟಿಡಿ ಕ್ರಮಾಂಕ 08-282. ವಾಟ್ಸ್ಆಪ್ ಮುಖಾಂತರ ಕೂಡ ತಾವು ಸಂದೇಶ ಕಳಿಸಬಹುದು. ವಾಟ್ಸ್ಆಪ್ ಸಂಖ್ಯೆ 9451-57-26-00. ಇವತ್ತಿನ ವಿಷಯ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಪದ್ಧತಿಗಳ ಉಪಯೋಗಗಳ ಕುರಿತು. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಶ್ರೀ ಅರುಣ್ ಕುಮಾರ್ ಕೆಎಲ್ ಅವರು, ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಚಿಕ್ಕಮಗಳೂರು ತಾಲೂಕು. ಜೊತೆಗೆ ಶ್ರೀ ನಟೇಶ್ ಕುಮಾರ್ ಅವರು, ಸಹಾಯಕ ತೋಟಗಾರಿಕೆ ಅಧಿಕಾರಿ ಚಿಕ್ಕಮಗಳೂರು ತಾಲೂಕು. ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿದ್ದು ತಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕಿದ್ದಾರೆ. ತಾವು ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ, ತಮ್ಮ ಸಮಸ್ಯೆಗಳನ್ನ ಕೇಳಿ, ತಮ್ಮ ಸಂದೇಹಗಳನ್ನ ಕೇಳಿ ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳುತ್ತಾ ನಮ್ಮ ಒಂದು ಚರ್ಚೆ ಮುಂದುವರ್ಸೋಣ ಸರ್. ಖಂಡಿತ ಸರ್. ನಾವು ಮುಂಜಾಗ್ರತೆ ಕ್ರಮಗಳನ್ನ ಏನು ವಹಿಸಬೇಕು ಹನಿ ನೀರಾವರಿ ಅಳವಡಿಸೋ ಟೈಮಲ್ಲಿ ಅಂತ ಹೇಳಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಫಸ್ಟ್ ಮಣ್ಣು ಮತ್ತೆ ನೀರು ಪರೀಕ್ಷೆ ಕಡ್ಡಾಯವಾಗಿರಬೇಕು. ಮರಳು ಮಣ್ಣು ಈ ತರ ಬ್ಯಾಕ್ಟೀರಿಯಾ ಆಲ್ಗೆ ಮತ್ತೆ ಕೆಲವೊಂದು ಪ್ಲಾಸ್ಟಿಕ್ ವಸ್ತುಗಳು ಏನಾದ್ರೂ ನಮ್ಮಲ್ಲಿ ಬರ್ತಾ ಇದೆ ನೀರಲ್ಲಿ ಅಂತಂದ್ರೆ ನಾವು ಸಂಪೂರ್ಣವಾಗಿ ಅದನ್ನ ಸ್ಕ್ರೀನ್ ಫಿಲ್ಟರ್ ಅಂತ ಕರಿತೀವಿ ಸರ್. ಅಂದ್ರೆ ಫಿಲ್ಟರ್ ಅಲ್ಲಿ ಸ್ಕ್ರೀನ್ ತರ ಒಂದು ಪರದೆನ ಹಾಕಿರ್ತಾರೆ, ಅಲ್ಲಿ ಏನ್ ಮಾಡುತ್ತೆ ಅದು ನಾವು ಟೀನ ಸೋಸ್ತೀವಲ್ಲ ಜಾಲರಿ ಆತರ ಇರುತ್ತೆ. ಯಾವುದೇ ವಸ್ತುಗಳಿದ್ರು ಸಹ ಅಲ್ಲಿ ಫಿಲ್ಟರ್ ಆಗ್ಬಿಡತ್ತೆ, ಮುಂದೆ ಪೈಪ್ ಅಲ್ಲಿ ಹೋಗಕ್ಕೆ ಅದು ಬಿಡೋದಿಲ್ಲ. ಆ ಸ್ಕ್ರೀನ್ ಫಿಲ್ಟರ್ ನ ರೈತರು ಯೂಸ್ ಮಾಡಿದ್ರೆ ತುಂಬಾ ಉಪಯೋಗ. ಮುಂದುವರೆದು ಒಂದು ಕರೆ ಬಂದಿದೆ. ಹಲೋ ಹಲೋ, ಕೃಷಿರಂಗ ಕಿಸಾನ್ ವಾಣಿ. ಹಲೋ ಹಲೋ ಹಲೋ, ಕೃಷಿರಂಗ ಕಿಸಾನ್ ವಾಣಿ. ಕರೆ ಬರ್ತಾ ಇದೆ, ಯಾಕೋ ಕನೆಕ್ಟ್ ಆಗ್ತಾ ಇಲ್ಲ. ಕರೆಗಳು ಬರ್ತಾ ಇದಾವೆ, ಕನೆಕ್ಟ್ ಆಗೋ ಒಂದು ಸಮಸ್ಯೆ ಇದೆ. ದಯವಿಟ್ಟು ತಾವು ವಾಟ್ಸ್ಆಪ್ ಮುಖಾಂತರ ತಮ್ಮ ಸಂದೇಶಗಳನ್ನು ಕಳಿಸಬಹುದು. ಒಂದು ವೇಳೆ ಕರೆಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ ವಾಟ್ಸ್ಆಪ್ ಸಂಖ್ಯೆ ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ, 9481-57-26-00. ಇದ್ರ ಮುಖಾಂತರ ಕೂಡ ತಾವು ತಮ್ಮ ಸಂದೇಶಗಳನ್ನ ಕಳಿಸಬಹುದು, ಪ್ರಶ್ನೆಗಳನ್ನ ಕೇಳಬಹುದು ನಮ್ಮ ಕೇಳುಗರು. ಈಗ ಮತ್ತೆ ನಮ್ಮ ಒಂದು ಚರ್ಚೆನ ಮುಂದುವರ್ಸೋಣ. ಇದನ್ನೇ ಈಗ ನಾವು ಏನು ಮುಂಜಾಗ್ರತಾ ಕ್ರಮ ಏನ್ ವಹಿಸಬೇಕು ಅಂತ ಮಾತಾಡ್ತಾ ಇದ್ದೀವಿ. ಸರಿ ಸರ್, ಈಗ ನಾವು ಕಡೂರು ಭಾಗಕ್ಕೆ ಹೋದ್ರೆ ಸರ್, ನೀರು ಸಾಮಾನ್ಯವಾಗಿ ಬೋರ್ವೆಲ್ ಆಳ 350-400 ಡಿಪ್ ಆಗಿ ಯಾಕಂದ್ರೆ ನೀರಿನ ಒಂದು ಮಟ್ಟ ಅದರಲ್ಲಿ ಇರೋದಿಲ್ಲ. ಹಾಗಾಗಿ ಅಂತ ಟೈಮಲ್ಲಿ ನಮಗೆ ಸಿಲ್ಟ್ ಬರಂತ ಒಂದು ಚಾನ್ಸ್ ಇರುತ್ತೆ, ದೊಡ್ಡ ಮರಳುಗಳು ಈ ತರ ಎಲ್ಲ ಬರೋ ಚಾನ್ಸ್ ಇರುತ್ತೆ. ಆಗ ಏನ್ ಮಾಡ್ಬೇಕು, ಯಾವ ಫಿಲ್ಟರ್ ನ ಯೂಸ್ ಮಾಡ್ಬೇಕು ಅಂತಂದ್ರೆ ಸ್ಕ್ರೀನ್ ಫಿಲ್ಟರ್ ಜೊತೆಗೆ ಹೈಡ್ರೋಸೈಕ್ಲಿನ್ ಶೋಧಕವನ್ನ ನಾವು ಕಡ್ಡಾಯವಾಗಿ ಬಳಸಬೇಕಾಗತ್ತೆ. ಅದು ನೀವು ಕೇಳಿದ್ರೆ ನಮ್ಮ ಇಲಾಖೆಗೆ ಬಂದು ಸಬ್ಸಿಡಿ ಮೂಲಕ ಕೇಳಿದ್ರೆ ನಮಗೆ 90% ಅಷ್ಟು ಅಂದ್ರೆ 90% ಅಷ್ಟು ಸಹಾಯಧನ ನಾವು ಕೊಡ್ತೇವೆ. ಮತ್ತೆ ನಿಮ್ಮ ಮಣ್ಣು ಮತ್ತೆ ನೀರು ಪರೀಕ್ಷೆ ಮಾಡ್ಕೊ ಬಂದಲ್ಲಿ ನಿಮ್ಮ ಜಮೀನಿಗೆ ಶೂಟೇಬಲ್ ಆಗಂತದ್ದು ಯಾವ ಫಿಲ್ಟರ್ ನೀವು ಅಳವಡಿಸ್ಕೋಬೇಕು ಅಂತಾನು ಸಹ ನಮ್ಮ ಇಲಾಖೆ ಅಧಿಕಾರಿಗಳು ಮಾಹಿತಿನ ಕೊಡೋ ಒಂದು ವ್ಯವಸ್ಥೆನ ಮಾಡ್ತಾರೆ. ನೆಕ್ಸ್ಟ್ ಎಲ್ಲರಿಗೂ ಬೋರ್ವೆಲ್ ಗಳು ಇರೋದಿಲ್ಲ, ಇರೋದಿಲ್ಲ ಕೆಲವೊಂದ್ ಕಡೆ ಬೋರ್ವೆಲ್ ಡಿಗ್ ಮಾಡಕ್ ಆಗೋದಿಲ್ಲ. ಅಂತ ಟೈಮಲ್ಲಿ ತೆರೆದ ಬಾವಿಗಳಿರ್ಬೋದು, ಈ ಕಡೆ ಮಲ್ನಾಡ್ ಸಾಗರ ಇರ್ಬೋದು, ಸೊರಬ ಇರ್ಬೋದು, ತೀರ್ಥಳ್ಳಿ ಭಾಗದಲ್ಲಿ ತೆರೆದ ಬಾವಿಗಳಿರ್ಬೋದು, ತೊಟ್ಟಿಗಳಿರ್ಬೋದು, ಮತ್ತೆ ಕೃಷಿ ಹೊಂಡಕ್ಕೂ ಸಹ ನಮ್ಮ ಇಲಾಖೆಯಿಂದ ಸಬ್ಸಿಡಿನ ಕೊಡ್ತವೆ. ಅದನ್ನ ಯೂಸ್ ಮಾಡಿಕೊಂಡು ಏನಾದ್ರೂ ನಾವು ಹನಿ ನೀರಾವರಿ ವ್ಯವಸ್ಥೆನ ನಾವು ಅಳವಡಿಸ್ಕೊಂತೀವಿ ಅಂತಂದ್ರೆ ಅಲ್ಲಿ ನಾವು ಸ್ಯಾಂಡ್ ಫಿಲ್ಟರ್ ನ ಬಳಸ್ಕೋಬೇಕಾಗತ್ತೆ. ಸ್ಯಾಂಡ್ ಫಿಲ್ಟರ್ ಅಂತಂದ್ರೆ ಅದರಲ್ಲಿ ತೆರೆದ ಬಾವಿ ತೊಟ್ಟಿ ಕೃಷಿ ಹೊಂಡದಲ್ಲಿ ಸ್ವಲ್ಪ ಕಲ್ಮಶಗಳು ಜಾಸ್ತಿ ಮತ್ತೆ ದೊಡ್ಡ ಒಂದು ಮಣ್ಣಿರ್ಬೋದು ಮರಳಿರ್ಬೋದು ಬರುತ್ತೆ. ಹಾಗಾಗಿ ಸ್ಕ್ರೀನ್ ಫಿಲ್ಟರ್ ಜೊತೆಗೆ ನಾವು ಸ್ಯಾಂಡ್ ಫಿಲ್ಟರ್ ನ ಯೂಸ್ ಮಾಡ್ಕೊಂಡ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ರೈತ ಬಾಂಧವರೇ, ಇವತ್ತು ನಾನು ನೇರ ಪ್ರಸಾರದಲ್ಲಿದ್ದೇನೆ, ಪ್ರತಿ ದಿವಸ ನಿಮ್ ಜೊತೆ ಬೆಳಿಗ್ಗೆ ಬೆಳಗ್ಗೆ ನೇಗಿಲು ಮಿಡಿತದಲ್ಲಿ, ಸಂಜೆ ಕೃಷಿ ರಂಗ, ಇಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಂದರ್ಶನಗಳ ಮುಖಾಂತರ ತಮಗೆ ನಾನು ಒಂದು ಮಾಹಿತಿ ಕೊಡ್ತಕ್ಕಂತ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ವಿಷಯಗಳ ಒಂದು ಕ್ರೋಢೀಕರಿಸಿ ಆಯಾ ಒಂದು ಜಮೀನುಗಳಿಗೆ ಹೋಗಿ ತೆರಳಿ ಅವರ ಒಂದು ಸಂದರ್ಶನ ಧ್ವನಿ ಮುದ್ರಣ ಮಾಡ್ಕೊಂಡ್ಬಿಟ್ಟು ಆಕಾಶವಾಣಿ ಭದ್ರಾವತಿ ಮೂಲಕ ಪ್ರಸಾರ ಮಾಡುವ ಕೂಡ ಒಂದು ಈಗ ನಿರಂತರ ಒಂದು ಕಾರ್ಯಕ್ರಮ ಆಗ್ತದೆ. ಇದರ ಜೊತೆಗೆ ಈಗ ಹೊಸ ಕಾರ್ಯಕ್ರಮ, ವಿನೂತನ ಕಾರ್ಯಕ್ರಮ ಒಂದು 2 ತಿಂಗಳಾಯ್ತು. ನೇರ ಪ್ರಸಾರದಲ್ಲಿ ನಾವು ಅವ್ರನ್ನೇ ಅಂದ್ರೆ ತಜ್ಞರನ್ನೇ ಇಲಾಖೆಯ ಅಧಿಕಾರಿಗಳನ್ನ ತಜ್ಞರನ್ನ ಕರೆದ್ಬಿಟ್ಟು ತಮ್ಮ ಉಪಯೋಗಕ್ಕಾಗಿ ಈ ಒಂದು ನೇರ ಫೋನಿನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಪ್ರಶ್ನೆಗಳು ಕೇಳಿ ಅಂತ ಹೇಳುತ್ತಾ ಇನ್ನೊಮ್ಮೆ ನಾನು ದೂರವಾಣಿ ಸಂಖ್ಯೆ ಕೊಡ್ತೇನೆ. 2702283 ಇದು ಒಂದು ಸಂಖ್ಯೆ. ಇನ್ನೊಂದು 2702282 ಎಸ್ಟಿಡಿ ಕ್ರಮಾಂಕ 08282 ವಾಟ್ಸ್ಆಪ್ ಸಂಖ್ಯೆ ಇನ್ನೊಂದ್ಸಲ ಹೇಳ್ತೀನಿ 9481572600. ಇವತ್ತು ದುರ್ಗಾಷ್ಟಮಿಯ ಎರಡನೇ ದಿನ, ಮೋಸ್ಟ್ಲಿ ಎಲ್ಲ ಹಬ್ಬದ ಒಂದು ಭರಾಟೆಯಲ್ಲಿ ಪೂಜೆ ಪುನಸ್ಕಾರ ದೇವರು ದೇವಸ್ಥಾನ ಈ ಒಂದು ಇದರಲ್ಲಿ ಹೋಗಿರೋ ಒಂದು ಸಂದರ್ಭ ಇರುತ್ತೆ. ಅದಕ್ಕೆ ಯಾರು ಕರೆ ಮಾಡ್ತಾ ಇಲ್ಲ, ಆದ್ರೂ ಕೆಲವೊಂದು ಕರೆ ಬರ್ತಾ ಇದೆ, ಬಂದಿದೆ ಈಗ ಒಂದು ಕರೆ. ಹಲೋ ಹಲೋ ಹಲೋ ಕರೆಗಳು ಬರ್ತಾ ಇದೆ, ಆದ್ರೆ ಆ ಕರೆಗಳನ್ನ ಸ್ಟುಡಿಯೋದಲ್ಲಿ ಪಾಸ್ ಆಗ್ತಾ ಇಲ್ಲ, ಅಂತಂದ್ರೆ ಕನೆಕ್ಟಿವಿಟಿ ಆಗ್ತಾ ಇಲ್ಲ. ಕರೆಗಳು ಬರ್ತಾ ಇದೆ, ಅಲ್ಲೇನೆ ಅದು ಕಟ್ ಆಗ್ತಾ ಇದೆ. ರೈತ ಬಾಂಧವರೇ, ತಾವು ವಾಟ್ಸ್ಆಪ್ ಮುಖಾಂತರ ಕೂಡ ತಾವು ತಮ್ಮ ಸಂದೇಶಗಳನ್ನ ಕಳಿಸಬಹುದು 9481572600. ಈಗ ಒಂದು ವಾಟ್ಸ್ಆಪ್ ಸಂದೇಶ ಬಂದಿದೆ ಮುರಳೀಧರ್ ಶಿವಮೊಗ್ಗದಿಂದ. ಗುರುಗಳೇ, ಬಾಳೆಹಣ್ಣು ಹಾಕಿದ್ದಾರೆ, 4 ಎಕರೆ ಪ್ಲಾಂಟ್ ಮಾಡುತ್ತಿದ್ದಾರೆ. ಡ್ರಿಪ್ ಮಾಡಿಸಲು ಮೆಟೀರಿಯಲ್ಸ್ ಅನ್ನು ಖರೀದಿ ಮಾಡಿದ್ದಾರೆ, ಅವರ ಸಬ್ಸಿಡಿ ಪಡೆಯಲು ಏನು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ತೋಟಗಾರಿಕೆ ಇಲಾಖೆಯಲ್ಲಿ ರೈತರ ಹೊಂದಿಗೆ ಎಂದು ಏನಾದರೂ ಹಣವನ್ನು ಕಟ್ಟಬೇಕಾ, ಅಂದ್ರೆ ಇದು ರೈತರ ವಂತಿಕೆಯನ್ನು ಏನಾದರೂ ಕಟ್ಟಬೇಕಾ, ಹಾಗೂ ಬಾಳೆಯಲ್ಲಿ ಅಂತರ್ ಬೆಳೆಯಾಗಿ ಕಲ್ಲಂಗಡಿಯನ್ನು ಮಾಡುವ ಯೋಜನೆಯಲ್ಲಿದ್ದಾರೆ, ಅದಕ್ಕೆ ಹನಿ ನೀರಾವರಿ ಮಾಡಲು ಬೇರೆ ಸಬ್ಸಿಡಿ ಮತ್ತೆ ಸಿಗುತ್ತದೆಯೇ ಅಂತ ಪ್ರಶ್ನೆ ಕೇಳಿದ್ದಾರೆ. ಅರುಣ್ ಕುಮಾರ್ ಅವರು ತಾವು ಉತ್ತರ ನೀಡಿ. ಓಕೆ ಸರ್, ಮೊದಲನೇ ಪ್ರಶ್ನೆ, ಹನಿ ನೀರಾವರಿ ಸೌಲಭ್ಯ 4 ಎಕರೆಗೆ ಬಾಳೆ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ಹಾಗಾಗಿ ಹನಿ ನೀರಾವರಿ ಪದ್ಧತಿ ಮಾಡಿಕೊಂಡು ಇಲಾಖೆಗೆ ಯಾವ ರೀತಿ ನಾವು ಅರ್ಜಿನ ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಮೊದಲಿಗೆ ಆಕ್ಚುಲಿ ನಾವು ನಮ್ಮ ಇಲಾಖೆಯಲ್ಲಿ ಹಿಂದೆ ಯಾವ ತರ ನೋಡ್ತೀವಿ ಅಂತಂದ್ರೆ, ಹಿಂದೆ 7 ವರ್ಷ ಹಿಂದಿನ 7 ವರ್ಷದಲ್ಲಿ ಆ ಸರ್ವೆ ನಂಬರ್ಗೆ ಆ ಜಮೀನಿಗೆ ಅವರೇನಾದ್ರೂ ಹನಿ ನೀರಾವರಿ ಆಗಿರ್ಬೋದು ಅಥವಾ ಕೃಷಿ ಇಲಾಖೆಯಿಂದ ಸ್ಪ್ರಿಂಕ್ಲರ್ಸ್ ಆಗಿರ್ಬೋದು ಈ ಉಪಯೋಗಗಳನ್ನ ಪಡೆದಿದ್ರೆ ಅವರು ಮತ್ತೆ ನಾವು ಸೌಲಭ್ಯನ ಕೊಡಕ್ಕೆ ಬರೋದಿಲ್ಲ. 7 ವರ್ಷ ಮುಗ್ದಿರ್ಬೇಕು ಕಡ್ಡಾಯವಾಗಿ. ಇಲ್ಲ 7 ವರ್ಷದ ನಂತರ ಆಯ್ತು ಅಂತಂದ್ರೆ ಅದೇ ಸರ್ವೆ ನಂಬರ್ಗೆ ಮತ್ತೆ ನಾವು ಹನಿ ನೀರಾವರಿ ಪದ್ಧತಿನ ಕೊಡಕ್ಕೆ ನಮ್ಮ ಇಲಾಖೆಯಿಂದ 90% ಕೊಡಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ದಯವಿಟ್ಟು ಶಿವಮೊಗ್ಗ ತಾಲೂಕಿನ ತೋಟಗಾರಿಕೆ ಇಲಾಖೆನ ಅವರು ಸಂಪರ್ಕಿಸಬೇಕು. ಇಷ್ಟೇ, ಒಂದು ಅರ್ಜಿ ನಮೂನೆ ತೋಟಗಾರಿಕೆ ಇಲಾಖೆಯಲ್ಲೇ ಸಿಗುತ್ತೆ, ಜೊತೆಯಲ್ಲಿ ಆ ಸರ್ವೆ ನಂಬರ್ ಪಹಣಿನ ತಗೊಂಡೋಗಿ, ಇತ್ತೀಚಿನ ಪಹಣಿ ತಗೊಂಡೋಗಿ, ಮತ್ತೆ ಆಧಾರ್ ಕಾರ್ಡ್ ತಗೊಂಡೋಗಿ, ಮತ್ತೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ನ ತಗೊಂಡೋಗಿ. ನಂತರದಲ್ಲಿ ಆ ಅರ್ಜಿ ಹಿಂಭಾಗದಲ್ಲಿರುತ್ತೆ. ಯಾಕೆ ಅಂತಂದ್ರೆ ಬೇರೆ ಇಲಾಖೆಯಲ್ಲೂ ಸಹ ಡ್ರಿಪ್ ಇರಿಗೇಷನ್ ಕೊಡ್ತಾ ಇದಾರೆ. ಆ ದೃಷ್ಟಿಯಿಂದ ನಾವು ನಮ್ಮ ಗೈಡ್ಲೈನ್ಸ್ ಮಾರ್ಗಸೂಚಿ ಏನ್ ಹೇಳುತ್ತೆ ಅಂತಂದ್ರೆ, ಬೇರೆ ಇಲಾಖೆಯಿಂದ ನಿರೀಕ್ಷೇಪಣ ಪತ್ರಗಳು ಬೇಕಾಗುತ್ತೆ. ಒಂದ್ ವೇಳೆ ಕೃಷಿ ಇಲಾಖೆಯಲ್ಲೂ ಸಹ ಸ್ಪ್ರಿಂಕ್ಲರ್ ಕೊಡ್ತಾ ಇದಾರೆ, ಮತ್ತೆ ರೇಷ್ಮೆ ಇಲಾಖೆಯಲ್ಲೂ ಸಹ ಡ್ರಿಪ್ ಇರಿಗೇಷನ್ ಕೊಡ್ತಾ ಇದಾರೆ. ಹಾಗಾಗಿ ನಾವು ಕೃಷಿ ಮತ್ತೆ ರೇಷ್ಮೆ ಇಲಾಖೆಯಿಂದ ನಾವು ನಿರೀಕ್ಷೇಪಣಾ ಪತ್ರ ತರಬೇಕಾಗತ್ತೆ. ಅಂದ್ರೆ ಆ ಇಲಾಖೆಯಿಂದ ನಾವು ಹನಿ ನೀರಾವರಿಗೆ ಸಹಾಯಧನ ಪಡೆದಿಲ್ಲ ಅಂತೇಳಿ ಅವ್ರು ಚೆಕ್ ಮಾಡಿ ಎನ್ಒಸಿಗಳನ್ನ ಕೊಡ್ತಾರೆ. ಜೊತೆಗೆ ಹಿಂದೆ ನಾನು ಹೇಳಿದ ಪ್ರಕಾರ ಸಾಯಿಲ್ ಅಂಡ್ ವಾಟರ್ ಟೆಸ್ಟ್ ರಿಪೋರ್ಟ್ ಕಂಪಲ್ಸರಿ, ಮಣ್ಣು ಮತ್ತೆ ನೀರು ಪರೀಕ್ಷಾ ವರದಿ ನಮಗೆ ಕಂಪಲ್ಸರಿ ಬೇಕಾಗತ್ತೆ. ಇಷ್ಟೇ, ಅರ್ಜಿ ನಮೂನೆ, ಇತ್ತೀಚಿನ ಪಹಣಿ, ಆಧಾರ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ಕೃಷಿ ಮತ್ತೆ ರೇಷ್ಮೆ ಇಲಾಖೆಯಿಂದ ನಿರೀಕ್ಷೇಪಣಾ ಪತ್ರಗಳು, ಮತ್ತೆ ಮಣ್ಣು ಮತ್ತೆ ನೀರು ಪರೀಕ್ಷಾ ವರದಿ. ಆಮೇಲೆ ವಂತಿಕೆ ಅಂತ ಹೇಳ್ತಾರೆ, ನಾವು ವಂತಿಕೆ ಏನಾದ್ರೂ ಕಟ್ಟಬೇಕಂತ ರೈತರು. ಇದರಲ್ಲಿ ಸರ್ ಸರ್ಕಾರದ ವತಿಯಿಂದ ಸರ್ ಇವಾಗ 90% ಸಹಾಯಧನ ಸೌಲಭ್ಯ ಇದೆ ಸರ್, 90% ಸಹಾಯಧನ ಸೌಲಭ್ಯ ಇದೆ ಸರ್. ಈಗಾಗಲೇ ಸರ್ಕಾರದಲ್ಲಿ ಸರ್ ಯಾವ್ದಾವ್ದು ಕಂಪನಿಗಳು ಸರ್ ಎಂಪ್ಯಾನಲ್ ಆಗಿದೆ, ಅನುಮೋದಿತ ಕಂಪನಿಗಳು ಏನಿದೆ ಆ ಕಂಪನಿಗಳಲ್ಲಿ ಸರ್ ಅವರು ಯಾವ್ದು ಕಂಪನಿಯಿಂದ ನೀರಾವರಿ ಅಳವಡಿಸಿಕೊಂಡ್ರು ಅವ್ರಿಗೆ 90% ಸರ್ ಸಹಾಯಧನ ಸೌಲಭ್ಯ ಸಿಗುತ್ತೆ ಸರ್. ಇದರಲ್ಲಿ 90% ಸಹಾಯಧನ ಸೌಲಭ್ಯ ಸಿಗುತ್ತೆ, 10% ಸರ್ ಆಕ್ಚುಲಿ ರೈತರ ವಂತಿಗೆ ಇರುತ್ತೆ ಸರ್. ಸೊ 10% ಸರ್ ಆಕ್ಚುಲಿ ಅವ್ರು ಯಾವುದೇ ಕಂಪನಿಯಿಂದ ಅಳವಡಿಸಿಕೊಂಡ್ರು ಅವ್ರು ಪಾವತಿಸಬೇಕು ಸರ್. ಅದು ಆಕ್ಚುಲಿ ಈ 10% ರೈತರ ವಂತಿಗೆ ಸರ್, 90% ಅದು ಸಹಾಯಧನ ಸೌಲಭ್ಯ ಸಿಗುತ್ತೆ ಸರ್. ಆಮೇಲೆ ಅವ್ರ ಮತ್ತೊಂದು ಪ್ರಶ್ನೆ ಸರ್, ಬಾಳೆಯಲ್ಲಿ ಈಗ ಅವ್ರು ಬಾಳೆಗೆ ನೀರಾವರಿ ಅಳವಡಿಸಿಕೊಂಡ್ರೆ ಕಲ್ಲಂಗಡಿ ಬೆಳೆ ಮಾಡಬೇಕು ಸರ್. ಅವರು ಒಂದ್ ಸರ್ವೆ ನಂಬರ್ಗೆ ಸರ್ ಒಂದ್ ಸಲ ಈಗಾಗಲೇ ಅರುಣ್ ಕುಮಾರ್ ಸರ್ ಹೇಳಿದ್ರು ಸರ್, ಒಂದ್ ಸರ್ವೆ ನಂಬರ್ಗೆ ಒಂದ್ ಸಲ ತಗೊಂಡ್ರೆ ಸರ್ ಮತ್ತೆ 7 ವರ್ಷ ತಂಗ ತೊಗೊಳೋದಕ್ಕೆ ಅವಕಾಶ ಇಲ್ಲ ಸರ್. ಈಗಾಗಲೇ ಅವ್ರು ಬಾಳೆಗೆ ಅರ್ಜಿಗಳನ್ನ ಸಲ್ಲಿಸಿ ಬಾಳೆ ಬೆಳೆಗೆ ಸರ್ ನೀರಾವರಿ ಅಳವಡಿಸಿಕೊಂಡ್ರೆ ಅವ್ರ ಕಲ್ಲಂಗಡಿ ಬೆಳೆಗೆ ತೊಗೊಳೋದಕ್ಕೆ ಬರೋದಿಲ್ಲ ಸರ್. ಬರೋದಿಲ್ಲ, ಒಂದ್ ಬೆಳೆಗೆ ಮಾತ್ರ ತಗೊಳ್ಬಹುದು. ಹೌದು ಸರ್, ಹೌದು. ಮುರಳೀಧರ್ ಅವರೇ, ತಮಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ಳೋಣ, ಯಾಕಂದ್ರೆ ಇವತ್ತು ಕರೆಯಲ್ಲಿ ಸಮಸ್ಯೆ ಆಗಿದೆ. ವಾಟ್ಸ್ಆಪ್ ಮುಖಾಂತರನೇ ಸಂದೇಶಗಳನ್ನ ಬರ್ತಾ ಇದಾವೆ, ಯಾಕಂದ್ರೆ ಎರಡು ನಂಬರ್ ಕೂಡ ಕೆಲಸ ಮಾಡ್ತಾ ಇಲ್ಲ ಅನ್ಸುತ್ತೆ ಆ ಒಂದು ನಿಟ್ಟಿನಲ್ಲಿ. ಯಾಕೆಂತಂದ್ರೆ ಇಷ್ಟೊತ್ತಿನಾಗೆ ಹೇಳಿದ್ರೆ ಯಾವುದೇ ಒಂದು ಕರೆಗಳು ಕನೆಕ್ಟ್ ಬರ್ತಾ ಇದೆ, ಕರೆಗಳು ಬರ್ತಾ ಇದೆ, ಆದ್ರೆ ಸ್ಟುಡಿಯೋದಲ್ಲಿ ಅದು ಮುಂದೆ ಪಾಸ್ ಆಗ್ತಾ ಇಲ್ಲ. ಸೊ ಹಾಗಾಗಿ ವಾಟ್ಸ್ಆಪ್ ಮುಖಾಂತರ ತಾವು ಕರೆಗೆ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳ್ತಾ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಇನ್ನೊಂದ್ಸಲ ಹೇಳ್ತೇನೆ, 9481572600. ಈ ಒಂದು ವಾಟ್ಸ್ಆಪ್ ಬಳಸ್ಕೊಂಡ್ಬಿಟ್ಟು ತಾವು ಸಂದೇಶಗಳನ್ನ ಕಳಿಸಬಹುದು, ತಮ್ಮ ಸಂದೇಹಗಳನ್ನ ಕೇಳಬಹುದು, ಪ್ರಶ್ನೆಗಳನ್ನ ಕೇಳಬಹುದು, ತಕ್ಷಣವೇ ತ್ವರಿತ ಉತ್ತರವನ್ನ ಕೂಡ ತಾವು ಪಡಿಬಹುದು ಅಂತ ಹೇಳ್ತಾ ಸಂದೇಶ ಕಳಿಸಿದ ಶಿವಮೊಗ್ಗದ ಮುರಳೀಧರ್ ಅವರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತಾ, ಸರ್ ಈ ಒಂದು ಹನಿ ನೀರಾವರಿ ಒಂದು ಅಳವಡಿಕೆಯಲ್ಲಿ ಪ್ರಮುಖ ಸಮಸ್ಯೆಗಳು ಮತ್ತು ಅದರ ನಿವಾರಣೆಗೆ ಬಂದ್ರೆ ಏನ್ ಹೇಳ್ತೀರಾ ಅರುಣ್ ಕುಮಾರ್ ಅವರೇ? ಸರ್, ಹನಿ ನೀರಾವರಿ ರೈತರು ಅಳವಡಿಸಿಕೊಂಡಿರ್ತಾರೆ, ಈ ಫಿಲ್ಟರ್ ಅಂತ ಹೇಳಿ ನಾನು ಹೇಳಿದೆ ಸರ್ ಉದಾಹರಣೆಗಳಿಗೆ, ಯಾವ ವೇಳೆಯಲ್ಲಿ ಯಾವ ಟೈಮಲ್ಲಿ ಮಣ್ಣು ಮತ್ತೆ ನೀರಿನ ಒಂದು ಪರೀಕ್ಷೆಗೆ ಅನುಗುಣವಾಗಿ ಫಿಲ್ಟರ್ನ ರೈತರು ಅಳವಡಿಸ್ಕೋಬೇಕು ಅಂತ ಹೇಳಿದೆ. ಆ ಫಿಲ್ಟರ್ಗಳಲ್ಲಿ ನಾವೇನ್ ಮಾಡ್ತೇವೆ, ಈ ಪ್ರತಿ ಒಂದು ಈ ಫಾರ್ ಎಕ್ಸಾಂಪಲ್ ಸ್ಕ್ರೀನ್ ಫಿಲ್ಟರ್ ಅಂತ ತಗೊಳ್ಳೋಣ ಸರ್, ಅದ್ರ ಒಳಗಡೆ ಒಂದು ಜಾಲರಿ ಇರುತ್ತೆ, ಆ ಜಾಲರಿಯಲ್ಲಿ ಎಲ್ಲ ಕಸ ಕಡ್ಡಿ ಎಲ್ಲ ಕಟ್ಕೊಂಡಿರುತ್ತೆ, ಅದನ್ನ 3 ದಿನಕ್ಕೊಮ್ಮೆ ನಾವು ಬ್ರಷ್ ಇಂದ ನಾವು ಸ್ವಚ್ಛಗೊಳಿಸಬೇಕಾಗತ್ತೆ. ನಂತರದಲ್ಲಿ PVC ಪೈಪ್ಗಳು, ಮೇನ್ PVC ಪೈಪ್ ನ ಏನ್ ಅಳವಡಿಸಿರ್ತೀವಿ ಅದರಲ್ಲಿ 15 ದಿನಕ್ಕೊಮ್ಮೆ ಫ್ಲಶ್ ವಾಲ್ವ್, ಎಂಡಲ್ಲಿ ಒಂದು PVC ಪೈಪ್ ಏನ್ ಅಳವಡಿಸಿರ್ತೀವಿ ಅದ್ರ ಎಂಡಲ್ಲಿ ಒಂದು ಫ್ಲಶ್ ವಾಲ್ವ್ ಇರುತ್ತೆ, ಅದನ್ನ ತೆಗೆದುಬಿಟ್ಟು ನೀರನ್ನ ಹೊರಗೆ ಹಾಕಬೇಕಾಗತ್ತೆ, ಪ್ರತಿ ಒಂದು 15 ದಿನಕ್ಕೊಮ್ಮೆ ಹೊರಗೆ ಹಾಕಬೇಕಾಗತ್ತೆ. ಮತ್ತೆ ಕೆಲವೊಂದು ಹನಿ ನೀರಾವರಿ ರಸಾವರಿ ರಸಗೊಬ್ಬರಗಳನ್ನ ಕೊಡೋ ಟೈಮಲ್ಲಿ ಕೆಲವೊಂದು ಈ ಲ್ಯಾಟ್ರಲ್ಸ್ ಗಳಲ್ಲಿ ಗೊಬ್ಬರದ ಅಂಶಗಳು ಕೆಲವೊಂದು ಕಟ್ಕ ಬಿಡುತ್ತೆ, ಆಗ ಏನಾಗುತ್ತೆ, ನೀರು ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಮೂವ್ ಆಗಲ್ಲ. ಮೊದಲನೇ ನಮ್ಮ ಒಂದು ಹನಿ ನೀರಾವರಿ ಪದ್ಧತಿಲಿ ಮೊದಲನೇ ಗಿಡಕ್ಕೆ ಏನು ನೀರನ್ನ ಕೊಡ್ತೀವಿ ಮತ್ತೆ ಗೊಬ್ಬರನ ಕೊಡ್ತೀವಿ, ಕೊನೆ ಗಿಡಕ್ಕೂ ಅದೇ ಪ್ರಮಾಣದಲ್ಲಿ ನೀರು ಮತ್ತೆ ಗೊಬ್ಬರ ಹೋಗ್ಬೇಕು. ಇದು ಹನಿ ನೀರಾವರಿ ಒಂದು ಕಾನ್ಸೆಪ್ಟ್. ಇದರಲ್ಲಿ ಏನಾಗುತ್ತೆ, ನಾವು ಗೊಬ್ಬರ ಕೊಡೋ ಟೈಮಲ್ಲಿ ಏನಾದ್ರೂ ಸ್ವಲ್ಪ ಕಲ್ಮಶಗಳು ಇತ್ತು ಅಂತಂದ್ರೆ ಆ ಲ್ಯಾಟ್ರಲ್ಸ್ ಅಲ್ಲಿ ಕಟ್ಕೊಂಡ್ಬಿಡುತ್ತೆ. ಆ ಟೈಮಲ್ಲಿ ಏನ್ ಮಾಡ್ಬೇಕು ರೈತ ಬಾಂಧವರು ಅಂತಂದ್ರೆ, ಇದನ್ನ ಸರಿಪಡಿಸ್ಕೊಳ್ಳೋ ಟೈಮಲ್ಲಿ ಬೆಳೆ ಕಟಾವ್ ಆದ್ಮೇಲೆ ಹೈಡ್ರೋಕ್ಲೋರಿಕ್ ಆಸಿಡ್, 10 ಲೀಟರ್ ಹೈಡ್ರೋಕ್ಲೋರಿಕ್ ಆಸಿಡ್ ನ ಒಂದು ಎಕರೆಗೆ ವೆಂಚುರಿ ಮೂಲಕ ಮತ್ತೆ ಫರ್ಟಿಗೇಷನ್ ಟ್ಯಾಂಕ್ ಅಂತ ಕರಿತೇವೆ, ಗೊಬ್ಬರನ ಏನು ನಾವು ಕರಗಿಸ್ತೀವಿ ಅಂತ ಟ್ಯಾಂಕ್ ಮುಖಾಂತರ ಲ್ಯಾಟ್ರಲ್ ಪೈಪ್ ಅಲ್ಲಿ ನಾವು 24 ಗಂಟೆ ಒಂದು ದಿನ ನಾವು ಬಿಟ್ಬಿಡ್ಬೇಕು. ಅದು ಲ್ಯಾಟ್ರಲ್ ಪೈಪ್ ಅಲ್ಲಿ ಏನಾಗುತ್ತೆ, ಶೇಖರಣೆ ಆದ್ಮೇಲೆ ಅದನ್ನ ಕೊನೆಗೆ ಏನ್ ಮಾಡ್ಬೇಕು ಅಂತಂದ್ರೆ ಈ ಎಂಡ್ ಕ್ಯಾಪ್ ತೆಗೆದುಬಿಟ್ಟು ಅದನ್ನ ಓಪನ್ ಮಾಡಿ ಬಿಟ್ರೆ ಅದೇನಾಗುತ್ತೆ, ಒಂದು ದಿನದ ನಂತರ ಎಲ್ಲ ಲ್ಯಾಟ್ರಲ್ಸ್ ಪೈಪ್ ಅಲ್ಲೂ ಆಸಿಡ್ ಹೋಗ್ಬಿಟ್ಟು ಆಮ್ಲ ಹೋಗ್ಬಿಟ್ಟು ಎಲ್ಲ ಲ್ಯಾಟ್ರಲ್ಸ್ ಪೈಪ್ ಸಹ ಶುದ್ಧ ಆಗತ್ತೆ. ನಂತರದಲ್ಲಿ ಒಂದು ಹಾಫ್ ಎನ್ ಅವರ್ ಒಂದು 30 ಅಥವಾ 35 ನಿಮಿಷಗಳ ಕಾಲ ಒಳ್ಳೆ ನೀರು ಅಂತಂದ್ರೆ ಈಗೇನು ಬೋರ್ವೆಲ್ ಇಂದ ಬರ್ತಿರುತ್ತೆ ಆ ನೀರನ್ನ ನಾವು ಬಿಡಬೇಕಾಗತ್ತೆ. ಯಾಕೆಂತಂದ್ರೆ ಡೈರೆಕ್ಟ್ ಆಗಿ ನಾವೇನಾದ್ರೂ ಆಸಿಡ್ ಟ್ರೀಟ್ಮೆಂಟ್ ಆದ್ಮೇಲೆ ಬೆಳೆಗಳಿಗೆ ಹಾಯಿಸಿದ್ರೆ ಒಂದ್ ಸ್ವಲ್ಪ ಸ್ಕಾರ್ಚಿಂಗ್ ಎಫೆಕ್ಟ್ ಮತ್ತೊಂದು ಸಮಸ್ಯೆ ಆಗಬಹುದು. ಹಾಗಾಗಿ ಆಸಿಡ್ ಟ್ರೀಟ್ಮೆಂಟ್ ಈ ಫಾಸ್ಫರಿಕ್ ಆಸಿಡ್ ಇರ್ಬೋದು ಅಥವಾ ಹೈಡ್ರೋಕ್ಲೋರಿಕ್ ಆಸಿಡ್ ಇರ್ಬೋದು, ಇಂಥ ಆಸಿಡ್ ಗಳಲ್ಲಿ ನಾವು ಲ್ಯಾಟ್ರಲ್ಸ್ ಗಳನ್ನ ಬೆಳೆ ಕಟಾವ್ ಆದ ನಂತರ, ಬೆಳೆ ಇದ್ದಾಗ ಮಾಡಂತದ್ದಲ್ಲ ಟ್ರೀಟ್ಮೆಂಟ್, ಬೆಳೆ ಕಟಾವ್ ಆದ ನಂತರ ನಾವು ಒಂದು 5 ಲೀಟರ್ 10 ಲೀಟರ್ನ ತಗೊಂಡು ನಾವು ಅದನ್ನ ಬಳಕೆ ಮಾಡಿಕೊಂಡು ಲ್ಯಾಟ್ರಲ್ಸ್ ನ ನೀಟಾಗಿ ಅದನ್ನ ಒಂದು ಕ್ರಮಬದ್ಧವಾಗಿ ವಾಶ್ ಮಾಡಿಕೊಂಡು ನಾವು ಬಳಸಿದ್ದಲ್ಲಿ ನಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮತ್ತೆ ತುಂಬಾ ದಿನಗಳ ಕಾಲ ತುಂಬಾ ವರ್ಷಗಳ ಕಾಲ ನಾವು ಭೂಮಿಗೆ ಅಳವಡಿಸತಕ್ಕಂತ ಲ್ಯಾಟ್ರಲ್ಸ್ ಮತ್ತೆ ಡ್ರಿಪ್ ಇರಿಗೇಷನ್ ಪಿ ವಿ ಸಿ ಇರ್ಬೋದು ಮತ್ತೊಂದು ದೀರ್ಘಾವಧಿಯವರೆಗೂ ನಮಗೆ ಬರುತ್ತೆ ಅಂತ ಹೇಳ್ತೀವಿ. ರೈತ ಬಾಂಧವರೇ, ನಾನು ನೇರ ಪ್ರಸಾರದಲ್ಲಿದ್ದೇನೆ. ಇವತ್ತು ತಾವು ಪ್ರಶ್ನೆಗಳನ್ನು ಕೇಳುವ ವಿಷಯ ಅಂದ್ರೆ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಪದ್ಧತಿಗಳ ಉಪಯೋಗಗಳ ಕುರಿತು. ಇವತ್ತು ನನ್ನ ಜೊತೆ ಅರುಣ್ ಕುಮಾರ್ ಕೆಎಲ್ ಅವರು, ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಚಿಕ್ಕಮಗಳೂರು ತಾಲೂಕು, ಜೊತೆಗೆ ನಟೇಶ್ ಕುಮಾರ್ ಅವರು, ಸಹಾಯಕ ತೋಟಗಾರಿಕೆ ಅಧಿಕಾರಿ ಚಿಕ್ಕಮಗಳೂರು ತಾಲೂಕು, ಇವರು ನಮ್ಮ ಸ್ಟುಡಿಯೋದಲ್ಲಿ ಇರೋದು. ತಾವು ದೂರವಾಣಿ ಸಂಖ್ಯೆನ ನಾನು ಹೇಳಿದ್ದೀನಿ, ಬಟ್ ದೂರವಾಣಿ ಸಂಖ್ಯೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ, ಆಗ್ತಾ ಇಲ್ಲ. ಅದು ನೀವು ವಾಟ್ಸ್ಆಪ್ ಮುಖಾಂತರ ತಮ್ಮ ಸಂದೇಶಗಳನ್ನು ಕಳಿಸಬಹುದು, ತಮ್ಮ ಒಂದು ಪ್ರಶ್ನೆಗಳನ್ನ ಕೇಳಬಹುದು. ವಾಟ್ಸ್ಆಪ್ ಸಂಖ್ಯೆ 9484857260. ಇನ್ನೊಂದು ಸಲ ಹೇಳ್ತೇನೆ, ವಾಟ್ಸ್ಆಪ್ ಸಂಖ್ಯೆ 9484857260. ಈಗ ಮತ್ತೊಂದು ಪ್ರಶ್ನೆಗೆ ಬಂದ್ರೆ ಅರುಣ್ ಕುಮಾರ್ ಅವರೇ, ಹನಿ ನೀರಾವರಿ ಮೂಲಕ ನಾವು ಗೊಬ್ಬರ ಹಾಯಿಸುವಾಗ ಏನು ಕ್ರಮಗಳನ್ನ ವಹಿಸಬೇಕು ಅಂತ ಹೇಳ್ತೀರಾ? ಎಚ್ಚರಿಕೆ ಕ್ರಮವಾಗಿ ಎಚ್ಚರಿಕೆ ಕ್ರಮಗಳಂತ ಅಂದ್ರೆ, ರಸಗೊಬ್ಬರವನ್ನ ರಸಾವರಿ ಟ್ಯಾಂಕ್ಗೆ ಹಾಕುವ ಮೊದಲು ಹನಿ ನೀರಾವರಿ ಮುಖಾಂತರ ನೀರನ್ನ 20-30 ನಿಮಿಷಗಳವರೆಗೆ ಕಡ್ಡಾಯವಾಗಿ ನಾವು ಹಾಯಿಸಬೇಕಾಗತ್ತೆ. ನಂತರ ರಸಗೊಬ್ಬರಗಳನ್ನ ಬಿಡಬೇಕಾಗತ್ತೆ. ಇಲ್ಲವಾದ್ರೆ ಏನಾಗುತ್ತೆ, ಈ ಎಲೆಗಳ ಮೇಲೆ ಮೈನ್ ತರಕಾರಿಗಳು ಮತ್ತೊಂದು ಅಂತ ಮಾಡಿದಾಗ ಎಲೆಗಳ ಮೇಲೆ ನಾವು ಸ್ಕಾರ್ಚಿಂಗ್ ಎಫೆಕ್ಟ್ ನ ನಾವು ಕಂಡ್ಕೊಂಡ್ಬಿಡ್ತೇವೆ. ಅಂದ್ರೆ ಸುಟ್ಟದ ರೀತಿ ಬಂದ್ಬಿಡತ್ತೆ. ಹಾಗಾಗಿ ಫಸ್ಟ್ ನಾವು ನೀರನ್ನ ಬಿಟ್ಟು ನಂತರ ನಾವು ಫರ್ಟಿಗೇಷನ್ ರಸಗೊಬ್ಬರನ್ನ ನಾವು ಕೊಡಬೇಕಾಗತ್ತೆ ಸರ್. ಇದು ಎಲ್ಲ ರೈತರು ಇದನ್ನ ಅಳವಡಿಸ್ಕೋಬೇಕಾಗತ್ತೆ. ರಸಗೊಬ್ಬರ ಹಾಯಿಸಿದ ನಂತರ ಮತ್ತೆ ಗರಿಷ್ಠ 10 ನಿಮಿಷದವರೆಗೆ ನೀರು ಹಾಯಿಸೋದು ಕಡ್ಡಾಯ. ಇದು ಇಂಪಾರ್ಟೆಂಟ್ ಒಂದು ಇದು. ನೆಕ್ಸ್ಟ್, ಸಾಮಾನ್ಯವಾಗಿ ಸಂಪೂರ್ಣವಾಗಿ ನೀರಿನಲ್ಲಿ ಕರಗುವ ಗೊಬ್ಬರವನ್ನ ಬೆಳೆಯ ಮಣ್ಣಿನ ಫಲವತ್ತತೆ ಆಧರಿಸಿ ನೀಡಬೇಕಾಗತ್ತೆ. ಮಣ್ಣು ಎಷ್ಟು ಫಲವತ್ತತೆ ಹೊಂದಿದೆ ಅನ್ನೋದ್ರ ಮೇಲೆ ನೋಡ್ಕೊಂಡು ಸ್ವಲ್ಪ ಮುನ್ನೆಚ್ಚರಿಕೆ ಇಂದ ನಾವು ನೀರನ್ನ ಗೊಬ್ಬರನ ಕೊಡಬೇಕಾಗತ್ತೆ. ಈಗ ಮತ್ತೆ ಹನಿ ನೀರಾವರಿಗೆ ನಾವು ಯಾವ ಗೊಬ್ಬರಗಳನ್ನ ಉಪಯೋಗಿಸಬಹುದು ಅಂತ ಒಂದು ಪ್ರಶ್ನೆಗೆ ಬಂದ್ರೆ ಏನ್ ಹೇಳ್ತೀರಾ ಅರುಣ್ ಕುಮಾರ್? ಫರ್ಟಿಗೇಷನ್ ಅಂತ ಬಂದಾಗ ಡ್ರಿಪ್ ಮೂಲಕ ನಾವು ಮಾನೋ ಅಮೋನಿಯಂ ಫಾಸ್ಫೇಟ್ ಅಂತ ಕರಿತೇವೆ, 12-61-0 ಅಂತ ಕರಿತೇವೆ. ಮತ್ತೆ 19-ALL ಅಂತ ಬರುತ್ತೆ, ಪೊಟ್ಯಾಸಿಯಂ ನೈಟ್ರೇಟ್ ಇರ್ಬೋದು, ಮಾನೋ ಪೊಟ್ಯಾಸಿಯಂ ಫಾಸ್ಫೇಟ್ ಇರ್ಬೋದು, ಕ್ಯಾಲ್ಸಿಯಂ ನೈಟ್ರೇಟ್ ಇರ್ಬೋದು, ಯೂರಿಯಾ ಅಮೋನಿಯಂ ಫಾಸ್ಫೇಟ್ ಇರ್ಬೋದು. ಸಂಪೂರ್ಣವಾಗಿ ನೀರಲ್ಲಿ ಸಂಪೂರ್ಣವಾಗಿ ಕರಗಬೇಕು ಅಂತ ಗೊಬ್ಬರಗಳನ್ನ ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ರಂಜಕಯುಕ್ತ ಗೊಬ್ಬರಗಳನ್ನ ಬಳಸಬಾರದು. ಇದು ವೆರಿ ಇಂಪಾರ್ಟೆಂಟ್, ಇದರ ಗಮನಕ್ಕಿರಲಿ. ಇನ್ನೊಮ್ಮೆ, ರಂಜಕಯುಕ್ತ ಗೊಬ್ಬರಗಳನ್ನ ನಾವು ಯಾವುದೇ ಕಾರಣಕ್ಕೂ ಶಿಫಾರಸು ಮಾಡೋದಿಲ್ಲ, ಅದನ್ನ ಯೂಸ್ ಮಾಡಬಾರದು. ನಂತರದಲ್ಲಿ ಸಾರಜನಕ ಯುಕ್ತ ಗೊಬ್ಬರಗಳು ಅಂತ ಕರಿತೇವೆ, ಯಾವು? ಯೂರಿಯಾ ಇರ್ಬೋದು, ಅಮೋನಿಯಂ ಸಲ್ಫೇಟ್ ಇರ್ಬೋದು, ಇವು ಸಾರಜನಕ ಯುಕ್ತ ಗೊಬ್ಬರಗಳನ್ನು ನಾವು ಬಳಸಬಹುದು. ನೆಕ್ಸ್ಟ್, ಪೊಟ್ಯಾಶ್ ಯುಕ್ತ ಗೊಬ್ಬರಗಳು, ಪೊಟ್ಯಾಶಿಯಂ ಸಲ್ಫೇಟ್ ಇರ್ಬೋದು, ಇವು ಪೊಟ್ಯಾಶ್ ಯುಕ್ತ ಗೊಬ್ಬರಗಳು ಇರ್ಬೋದು. ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು, ಮೈಕ್ರೋನ್ಯೂಟ್ರಿಯಂಟ್ಸ್, ಅವನ್ನು ಸಹ ನಾವು ಫರ್ಟಿಗೇಷನ್ ಮೂಲಕ, ವೆಂಚುರಿ ಮೂಲಕ, ಫರ್ಟಿಗೇಷನ್ ಟ್ಯಾಂಕ್ ಅಲ್ಲಿ ಕರಗಿಸಿ ವೆಂಚುರಿ ಮೂಲಕ ನಾವು ಗಿಡಗಳ ಒಂದು ಫಿಲ್ಟರ್ ಅಲ್ಲಿ ಯೂಸ್ ಮಾಡಿಕೊಂಡು, ಲ್ಯಾಟರಲ್ಸ್ ಯೂಸ್ ಮಾಡಿಕೊಂಡು ನಾವು ಕೊಡಬಹುದು. ಸೂಕ್ಷ್ಮ ಪೋಷಕಾಂಶಗಳು ಯಾವಿರ್ಬೋದು ಅಂತಂದ್ರೆ, ಮೆಗ್ನೀಷಿಯಂ ಸಲ್ಫೇಟ್ ಇರ್ಬೋದು, ಬೋರಾನ್ ಇರ್ಬೋದು, ಜಿಂಕ್ ಇರ್ಬೋದು, ಇವೆಲ್ಲ ನಾವು ನೀರಿನಲ್ಲಿ ಕರಗುವ ಸೂಕ್ಷ್ಮ ಪೋಷಕಾಂಶಗಳು ಅಂತ ಕರಿತೇವೆ. ಇವೆಲ್ಲ ಗೊಬ್ಬರಗಳನ್ನ ಗಿಡಗಳ ಒಂದು ಬೇಡಿಕೆಗೆ ಅನುಸಾರವಾಗಿ, ಗಿಡಗಳ ಒಂದು ಬೆಳವಣಿಗೆಗೆ ಅನುಸಾರವಾಗಿ, ಪ್ರತಿ ಒಂದು ಬೆಳೆಗೂ ಸಹ ನಾವು ಯಾವ್ಯಾವ ಗೊಬ್ಬರ ಕೊಡಬೇಕು ಅಂತ ಹೇಳಿ ತುಂಬಾ ಬದಲಾವಣೆಗಳಿದೆ. ಒಂದೇ ರೀತಿಯ ಗೊಬ್ಬರಗಳು ಎಲ್ಲಾ ಬೆಳೆಗೂ ಬರೋದಿಲ್ಲ. ಹಾಗಾಗಿ ಪ್ರತಿ ಒಂದು ಬೆಳೆಗೂ ವೈಜ್ಞಾನಿಕವಾಗಿ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿ ಹಂತ ಹಂತವಾಗಿ, ಮೊದಲನೇ ಹಂತದಲ್ಲಿ ಯಾವ್ದು ಕೊಡಬೇಕು, ಒಂದು ತಿಂಗಳ ನಂತರ ಯಾವ್ದು ಕೊಡಬೇಕು, ಹೂವು ಬಿಡುವ ಸಮಯದಲ್ಲಿ ಯಾವ್ದು ಕೊಡಬೇಕು, ಕಾಯಿ ಕಟ್ಟುವ ಸಮಯದಲ್ಲಿ ಯಾವ್ದು ಕೊಡಬೇಕು ಅಂತ ಅಧಿಕಾರಿಗಳನ್ನ ಸಂಪರ್ಕಿಸಿ ಅದ್ರ ಪ್ರಕಾರ ನೀವು ಹನಿ ನೀರಾವರಿ ರಸಗೊಬ್ಬರಗಳನ್ನ, ಮೈಕ್ರೋನ್ಯೂಟ್ರಿಯಂಟ್, ಸೂಕ್ಷ್ಮ ಪೋಷಕಾಂಶಗಳನ್ನ ನೀವು ಡ್ರಿಪ್ ಇರಿಗೇಷನ್ ಮೂಲಕ ವೆಂಚುರಿನ ಯೂಸ್ ಮಾಡಿಕೊಂಡು ನೀವು ಬೆಳೆಗಳಿಗೆ ಕೊಟ್ಟರೆ ತುಂಬಾ ಒಳ್ಳೇದು ಸರ್. ಈಗ ಈ ಒಂದು ಪದ್ಧತಿಯಲ್ಲಿ, ಹನಿ ನೀರಾವರಿ ಪದ್ಧತಿಯಲ್ಲಿ ವಿವಿಧ ವಯಸ್ಸಿನ ತೋಟಗಾರಿಕೆ ಬೆಳೆಗಳಿಗೆ ಪ್ರತಿ ದಿನಕ್ಕೆ ಪ್ರತಿ ಗಿಡಕ್ಕೆ ಯಾವ ರೀತಿಯಿಂದ ಬೇಡಿಕೆ ಮತ್ತೆ ಯಾವ ರೀತಿಯಿಂದ ನಾವು ನೀರು ಕೊಡ್ಬೇಕಂತ ಹೇಳ್ತೀರಾ? ಹನಿ ನೀರಾವರಿ ಪದ್ಧತಿಯಲ್ಲಿ ತೋಟಗಾರಿಕಾ ಮುಖ್ಯ ಬೆಳೆಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ನಮ್ಮ ಕಡೂರು ಭಾಗಕ್ಕೆ ಬಂದ್ರೆ, ಕಡೂರು ಭಾಗ ಮತ್ತೆ ನಮ್ಮ ತರೀಕೆರೆ ಭಾಗಕ್ಕೆ ಮುಖ್ಯವಾದ ಬೆಳೆ ಅಂತಂದ್ರೆ ತೆಂಗು ಸರ್. ತೆಂಗನ್ನ ನಾವು 10x10 ಅಂತಂದ್ರೆ 40 ಅಡಿ ಅಥವಾ 38x38 ಮಾಡ್ತಾರೆ. 9x9 meter ಅಥವಾ 10x10 meter ಸ್ಪೇಸಿಂಗ್ ಅಲ್ಲಿ ನಾವು ಬೆಳೆನ ಮಾಡ್ತೇವೆ. ಅದಕ್ಕೆ ಒಂದು ತೆಂಗಿಗೆ ಬಂದ್ಬಿಟ್ಟು 60-100 liter ಒಂದು ದಿನಕ್ಕೆ ಬೇಕಾಗುತ್ತೆ, ಒಂದು ಗಿಡಕ್ಕೆ ಅಥವಾ ಒಂದು ಮರಕ್ಕೆ ಸರ್. ಮುಖ್ಯವಾಗಿ ಅಡಿಕೆ ಬೆಳೆನೂ ಸಹ ನಮ್ಮ ತೀರ್ಥಹಳ್ಳಿ ಮತ್ತೆ ಸಾಗರ ಶಿಕಾರಿಪುರ ಭಾಗದಲ್ಲಿ ಅಡಿಕೆ ಬೆಳೆ ಯಥೇಚ್ಛವಾಗಿದೆ. ಅಡಿಕೆ ಬೆಳೆ ಬಂದ್ಬಿಟ್ಟು ನಾವು